ಬಾಗಲಕೋಟೆ ತಾಲೂಕಿನ ಚಿಕ್ಕ ಸಂಶೆ ಗ್ರಾಮಕ್ಕೆ ಬಂದಿದ್ದೇವೆ. ಈ ಚಿಕ್ಕ ಸಂಶೆ ಗ್ರಾಮದಲ್ಲಿ ವಿಧ ವಿಧವಾದ ಬೆಳೆಗಳನ್ನ ಯಾವ ರೀತಿ ಬೆಳೀತಾರೋ ಅದೇ ರೀತಿ ವಿಧ ವಿಧವಾದ ನಮಗೆ ರೈತರು ಕೂಡ ಈ ಗ್ರಾಮದಲ್ಲಿ ಸಿಗ್ತಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಇವರು ಪಣ್ಣ ನಾರಾಯಣಪ್ಪ ಕೃಷ್ಣಪ್ಪನವರು ಹಿರಿಯ ರೈತರಿದ್ದಾರೆ. ಇವರು ವಿಶೇಷ ಏನಪ್ಪಾ ಅಂತಂದ್ರೆ ಶೇಂಗಾ ಮತ್ತು ಕಬ್ಬಿನಲ್ಲಿ ಮಾತ್ರ ತುಂಬಾ ಎಕ್ಸ್ಪರ್ಟ್ ಅಂತಾರೆ, ಅಥವಾ ಎತ್ತಿದ ಕೈ ಅಂತಾರೆ. ಅದಕ್ಕೆ ಈಗ ನಾವು ಅವರನ್ನು ಕೂಡ ಮಾತನಾಡಿಸೋಣ. ಅವರು ಶೇಂಗಾ ಮತ್ತು ಕಬ್ಬು ಯಾವ ರೀತಿ ಬೆಳೀತಾರೆ, ಮೊದಲಿಂದ ಅದನ್ನೇ ಬೆಳೀತಾ ಬಂದಂತ ರೈತರು ಇವರು, ಅದರ ಜೊತೆಗೆ ಸದಕ ಮತ್ತು ಗೋಧಿ ಸ್ವಲ್ಪ ಏನಾದರೂ ಬಿತ್ತನೆ ಮಾಡ್ಲಿಕ್ಕೆ ಜಾಗ ಸಿಕ್ಕಾಗ ನಾನು ಬೆಳಿತೇನೆ ಸರ್ ಅಂತ ಹೇಳ್ತಾ ಇದ್ರು. ನೋಡೋಣ ಹಾಗಿತ್ತಂದ್ರೆ ಅವರು ಶೇಂಗಾವನ್ನ ಯಾವ ರೀತಿ ಬೆಳೀತಾರೆ, ಅವರಿಂದಲೇ ನಾವು ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮಸ್ಕಾರ ಅಪ್ಪಣ್ಣ ನಾರಾಯಣಪ್ಪ ಕೃಷ್ಣಪ್ಪನವರು. ನಮಸ್ಕಾರ. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಬಂದಿದ್ದೀರಿ? ನಾವು 75ರಿಂದ ಕೃಷಿಯನ್ನ ಮಾಡ್ತಾ ಬಂದಿದ್ರಿ. ಅಂದ್ರೆ 1975ರಿಂದ ತಾವು ಕೃಷಿಯನ್ನ ಮಾಡ್ತಾ ಬಂದವರು. ಈಗ ಶೇಂಗಾವನ್ನ ಬೆಳಿತೀನಿ ಅಂತ ಹೇಳಿದ್ರೆ ತಾವು ಶೇಂಗಾವನ್ನ ಯಾವ ರೀತಿ ಬೆಳಿತೀರಿ, ಇದನ್ನ ಹೇಳ್ತಾರೆ ಒಂದಿಷ್ಟು? ನಾವು ಶೇಂಗಾವನ್ನ ಬೆಳೆಯೋದಂದ್ರೆ ಮೊದಲು 9 ಇಂಚಿ ಊರಿಗಿಂತ ಬಿತ್ತಿದ್ದೀರಿ, ಅದ್ರ ಎಕರೆಕ ಕೈಗಾಳ ಹಾಕ್ತಿದ್ರಿ. ಮೊದಲಾಗ್ರಿ ಎಕರೆಕ 80 ಸೇರ 100 ಸೇರ 100 ಸೇರ ಹಾಕ್ತಿದ್ರಿ ಎಕರೆಕ ರೀ. ಕೈಗಾಳ ಹಾಕ್ತಿದ್ರಿ, ಕೈಗಾಳ ಹಾಕಿದ್ರೆ 40 ಚೀಲ 45 ಚೀಲ ಹಾಕಿದ್ರಿ. ಆದ್ರೆ ಈಗ ಅದಕ್ಕೆ ಕಮ್ಮಿ ಆಗಿಬಿಟ್ಟದ್ರಿ. ಈಗ ಆದ್ರೆ ಈಗ ಯಾಕೆ ಕಡಿಮೆ ಆಯ್ತು ಅಂತ ನಿಮ್ಗೆ ಅನಿಸ್ತದ? ಅದಕ್ಕೆ ಮೊದಲೇ ಹೆಂಡಿ ಗೊಬ್ಬರ ಹಾಕ್ತಿದ್ರು ಮೊದಲು ನೋಡಿ, ಈಗ ಸರ್ಕಾರಿ ಗೊಬ್ಬರ ಶುರು ಆಗಿತ್ತು. ಅದ್ರ ಸಂಬಂಧ ಭೂಮಿ ಕೆಟ್ಟದನ್ನ ಅನಿಸುತ್ತೆ ನಮಗೆ. ರಾಸಾಯನಿಕ ಗೊಬ್ಬರವನ್ನ ಬಳಸೋದ್ರಿಂದ ಭೂಮಿ ಕೆಡ್ತಾ ಇದೆ, ಅದರಲ್ಲಿ ಮತ್ತೆ ಶೇಂಗಾ ಬೆಳೆಯಲ್ಲೂ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈಗ ಅದು ಖಾತ್ರಿ ಆಯ್ತು ನಿಮ್ಗೆ, ರಾಸಾಯನಿಕ ಗೊಬ್ಬರವನ್ನ ಬಳಸೋದ್ರಿಂದ ಬೆಳೆಯಲ್ಲಿ ನಮ್ಗೆ ಕುಂಠಿತವಾಗಿದೆ ಅಂತ? ಈಗ ಅದು ಗೊತ್ತಾದ್ಮೇಲೆ ಏನ್ ಮಾಡ್ತಾ ಇದ್ದಾರೆ? ಈಗ ಆದ್ರೂ ಅದನ್ನ ಅದನ್ನ ಬಳಸಕತ್ತಿದ್ರು ಅದ ಕಡಿಮೆ ಆಗಿಬಿಟ್ಟದ್ರಿ. ಈಗ ಎಕರೆಗೆ 20 ಹೊಂಡಕತ್ತದ್ರಿ. ಈಗ ಮತ್ತೆ ಈಗ ಗೊತ್ತಾದ್ರು ಮತ್ತೆ ನೀವು ಬದಲಾವಣೆ ಆಗ್ಬೇಕಾಗಿತ್ತಲ್ಲ, ಯಾಕೆ ಬದಲಾವಣೆ ಆಗ್ಲಿಲ್ಲ? ಗೊಬ್ಬರ ಸಿಗುದ್ರಿ ಬಹಳ ದನ ಮೊದಲು ಮೊದಲಿಗೆ ದನ ಇಲ್ರಿ. ಮೊದಲ ಗಾಡ್ಡಿ ಪಾಡಿ ಇದ್ರಿ, ಅಲ್ಲ ಮೇಯಿಸ್ತಿದ್ರಿ, ಹೆಂಡಿ ಪಾಂಡಿ ಬಾಳ ಇಡುದ್ರಿ. ಆಗ ಹಬ್ಬಿ ಕಡುತ್ತಿದ್ರಿ ಮನೆಗೆ ನಮ್ಮ 20 ದಿನ ಅದು ಇದ್ರಿ ಮೊದಲಾಗ. ಈಗ ಅಂತ್ರಿ ಈಗ 4 ದಿನ 5 ದಿನ ಇಷ್ಟು ಎಲ್ಲಾರು ಯಾರು ಎತ್ಕೊಳ್ಳಿಲ್ಲ. ನಮ್ಮೂರಾಗ ಅಂದ್ರೆ ಈಗ 4 ಜೋಡ ಅಷ್ಟ ಇದ ನೋಡ್ರಿ ರೈತರು ಎತ್ಕೊಳ್ಳಂತಂದ್ರೆ ಎಲ್ಲಾರು ಟ್ರಾಕ್ಟರ್ ಮಾಡಿಬಿಟ್ಟು ಟ್ರಾಕ್ಟರ್ ಮೇಲೆ ಮಾಡ್ಕೊತಾರ. ಈಗ ಎಲ್ಲರೂ ಎತ್ಕೊಳ್ಳಂದ್ರೆ ಒಟ್ಟು ಗೊತ್ತಿರ್ರಿ, ನೀಗಲಿ ಹೊಡೆದು ಗೊತ್ತಿಲ್ಲ ಏನ್ ಗೊತ್ತಿಲ್ರಿ. ಈಗ ನೀಗಲಿ ಮೇಲೆ ಮಾಡ್ತಿದ್ರು ಮೊದಲಾಗಿ, ಈಗ ಟ್ರಾಕ್ಟರ್ ಬಂದವಲ್ರಿ ಬರೀ ಕಟ್ರು ಹೊಡೆದು ಹೊಡೆದು ಹಾಕದು ಮಾಡ್ಕೊತ ಭೂಮಿ ಕಟ್ಟದ್ರಿ. ಅಲ್ಲ ಈಗ ಮಳಿ ಹುಳ ಹೊರಬದ್ದ ಈಗ ಭೂಮಿ ಬೆಳೆಯವಲ್ರಿ. ಭೂಮಿ ಬೆಳೆಯೋದಿಲ್ಲ ಅಂತೀರಿ, ಅಂದ್ರೆ ಭೂಮಿ ಬೆಳೆಯೋದಿಲ್ಲ ಅನ್ನೋದ್ರ ಹಿಂದೆ ನಮ್ಮ ಪ್ರಯತ್ನನು ಕಡಿಮೆ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಜೊತೆಗೆ ತಾವು ಇಲ್ಲಿ ವಿಜಯಪುರ ನಗರದಲ್ಲಿ ಅಂದ್ರೆ ಹಿಟ್ನಳ್ಳಿ ಫಾರ್ಮ್ ಅಂತ ಇದೆ, ಅಲ್ಲಿ ತಾವು ವಿಜ್ಞಾನಿಗಳಿರ್ತಾರೆ, ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಪಡ್ಕೋಬಹುದಲ್ಲ? ಪಡ್ಕೊಂಬಂದ್ರಿ ಎಲ್ಲ ಹೇಳ್ತಾರೆ. ಇಲ್ಲಿ ಬಾಲ್ಗುಡಿ ಇದಕ್ಕೆ ಹೋಗಿರ್ತಾರೆ, ತೋಟಗಾರ ಇಲಾಖೆ ಹೋಗಿರ್ತಾರೆ, ಅಲ್ಲಿ ಹೇಳ್ತಾರೆ. ಎಲ್ಲ ಹೇಳಿದ್ರು ಅವ್ರು ಹೇಳ್ತಾರೆ ಬಳಸಬೇಡ್ರಿ ಹೇಳ್ತಾರೆ, ಸಾವಯವ ಗೊಬ್ಬರ ಮಾಡಂತಾರೆ, ಗೊಬ್ಬರ ಸಿಗಬೇಕಲ್ರಿ ಅಷ್ಟ್ರಿ. ಈಗ ಗೊಬ್ಬರವನ್ನ ತಾವು ಹೇಳಿದ್ರಿ ತಮ್ಮ ಮನೆಯಲ್ಲಿ ಈಗ 4 ದನಗಳಿದ್ದಾವೆ ಅಂತ ಹೇಳಿ, ಈಗ ನೀವು 4 ದನಗಳ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟಾದ್ರೂ ನೀವು ಅದನ್ನ ಬಳಸಬಹುದಲ್ಲ? ಚಿಪ್ಪಾಡಿ ಮಾಡುದ್ರಿ ಗೊಬ್ಬರ ಇಟ್ಟು ಬಹಳ ಇದಾಗುದ್ರಿ. ಚಿಪ್ಪಾಡಿ ಬಸಿದ್ರು ಅದು ಗೊಬ್ಬರ ಕಡಿಮೆ ಆಗುತ್ತೆ, ಅದು ಟೆಂಪರೇಚರ್ ಮೊದಲಿನಂಗ ಆಗುದ್ರಿ. ಈಗ ಅದು ಮೊದಲಿನಂಗ ಆಗುದಿಲ್ಲ ಅಂತೀರಿ, ಯಾಕಂದ್ರೆ ಅದರ ಜೊತೆಗೆ ನೀವು ಕಬ್ಬನ್ನು ಕೂಡ ಬೆಳೆದಂತ ರೈತರು, ಕಬ್ಬನ್ನ ಯಾವ ರೀತಿ ಬೆಳಿತೀರಿ, ಮತ್ತೆ ಇದಕ್ಕೆ ಭೂಮಿ ಯಾವ ರೀತಿ ಹದ ಮಾಡ್ತೀರಿ, ಮತ್ತೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಎಷ್ಟು ಜಾಗವನ್ನು ಬಿಡ್ತೀರಿ, ಮತ್ತೆ ಒಂದು ಕಬ್ಬಲಿಂದ ಇನ್ನೊಂದು ಕಬ್ಬನ್ನ ಎಷ್ಟು ಅಂತರದಲ್ಲಿ ಹಚ್ತೀರಿ, ಅದರದೊಂದಿಷ್ಟು ಮಾಹಿತಿ ಕೊಡ್ತೀರಾ? ಹೇಳ್ತೀರಾ. ಈಗ ನಾವು ಈಗ ಕಬ್ಬ ಹಚ್ಚೀವ್ರಿ, ಈಗ ಬೇರೆ ಬೇರೆ ಹೊರಟಿ ಕಬ್ಬ ಹಚ್ಚೀವ್ರಿ ನೋಡ್ರಿ. ಈಗ 6 ಫುಟ್ ಗ್ಯಾಪ್ ಇಟ್ರಿ ನೋಡ್ರಿ, 4 ಜೋಡ್ ಸಾಲ ಹಚ್ಚೀವ್ರಿ ನೋಡ್ರಿ. ನಾವು ಹಚ್ಚಿ 3 ಫುಟ್ 2 ಕೂಡಿ ಹಚ್ಚೀರಿ ಅವನ್ರಿ, ನಡುವ 6 ಫುಟ್ ಗ್ಯಾಪ್ ಇಟ್ಟಿರಿ ಬಿಟ್ರಿ. ಈಗ 910 ಕಬ್ಬ ಹಚ್ಚಿರೋ ಅದಕ್ಕೆ ರೀ, ಅದು ಆಮೇಲೆ ಮತ್ತೆ 665 ಅದನ್ನ ಹಚ್ಚೀರಿ, 3x5 ಅದನ್ನ ಹಚ್ಚೀರಿ. ಈಗ ರೀ 3 ತರ ಕಬ್ಬ ಹಚ್ಚೀರಿ ನೋಡ್ರಿ. ಈಗ ತಾವು ಇಷ್ಟೆಲ್ಲ ತಳಿಗಳನ್ನ ಅಂದ್ರೆ ಸುಮಾರು 2-3 ತಳಿಗಳನ್ನ ಬೇರೆ ಬೇರೆ ತಳಿಗಳನ್ನ ತಾವು ತಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿದ್ರಿ. ಈಗ ಅಷ್ಟು ಬಿತ್ತನೆ ಮಾಡಿದಾಗ ಈಗ ನೀವು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 6 ಫೂಟ್ ಗ್ಯಾಪ್ ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ, ಅಲ್ಲಿ ತಾವು ಅಂತರ್ ಬೇಸಾಯ ಮಾಡಬಹುದಾಗಿತ್ತಲ್ಲ, ಅಲ್ಲಿ ಏನು ಬಿತ್ತನೆ ಮಾಡಲ್ವಾ? ಏನು ಮಾಡಿಲ್ರಿ ಅಲ್ಲಿ, ಅದು ಕಬ್ಬ ಬೆಳೆದಿಲ್ಲ ಅಂತ್ರಿ, ಅದು ಕಬ್ಬಿಗೆ ಇಫೆಕ್ಟ್ ಆಗ್ತಂತ್ರಿ, ಈಗ ಬೆಳೆದಂಗಿಲ್ಲ ಅಂತ್ರಿ, ಅದಕ್ಕೆ ನಾವು ಏನು ಮಾಡಿಲ್ಲ ಅದ್ರೊಳಗ್ರಿ. ಹಂಗ ಒಟ್ಟು ಹರಗುದು ಇದನ್ನ ಮಾಡಿದ್ರಿ, ನೀರ್ ಬಿಡುದ್ರಿ ಅಷ್ಟೇ ರೀ. ಅಷ್ಟೇ ಮಾಡ್ತಾ ಇದ್ದಾರೆ. ಒಮ್ಮೆ ಏನಾದ್ರೂ ತಾವು ಬಿತ್ತನೆ ಮಾಡಿ ನೋಡಿದ್ರ ಅಂತರ್ ಬೇಸಾಯ ಬರ್ಬೋದಲ್ಲ? ಅಲ್ಲಿ ಬರುದಿಲ್ರಿ, ಅದ ಕಬ್ಬ ಎಸ್ ಆಗತ್ರಿ, ಅದ ಮತ್ತೆ ಮುಚ್ಕೊಂಡ್ಬಿಡುದು, ನಾಳೆ ಹೋದೇನ ಆಗುದಿಲ್ರಿ. ಅದು ಅಂದ್ರೆ ನಾನ್ ಕೇಳೋದೇನು ಅಂದ್ರೆ ಸುಮಾರು 3 ತಿಂಗಳಲ್ಲಿ ಕೆಲವೊಂದು ಬೆಳೆಗಳು ಬರ್ತವೆ, ಅಂತ ಬೆಳೆಗಳನ್ನ ತಾವು ಬೆಳೆದು ತಕ್ಕೋಬಹುದಲ್ಲ? ತಕ್ಕೋಬಹುದ್ರಿ, ಅದೆಲ್ಲ ಅದು ಕಾಯಿ ಬಂದಾಗ ಮತ್ತೆ ಅದ ಯಾತ್ರೆ ಬಿಡ್ತಾರೆ ಕಬ್ಬರಿ, ಅದು ಮುಚ್ಕೊಂಡ್ಬಿಡ್ತಾರೆ, ನಾಳೆಗೆ ಹೋಗ್ತದ್ರಿ. ಇದು ಸೂರ್ಯನ ಬಿಸಿಲು ಬೀಳೋದಿಲ್ಲ, ಅದಕ್ಕೆ ಬೆಳೆ ಚೆನ್ನಾಗಿ ಬರೋದಿಲ್ಲ ಅಂತೀರ. ಈಗ ಮತ್ತೆ ಅದಕ್ಕೆ ಬೇರೆ ಪರಿಹಾರವನ್ನ ಏನಾದ್ರೂ ಕಂಡುಕೊಂಡಿದ್ದೀರಿ ತಾವು? ಏನಿಲ್ರಿ, ನಾವ್ ಏನಕ್ಕೆ ಬಟ್ಟೆ ಕಬ್ಬನ್ನ ಹಾಕಿ ಬೆಂದ್ ಮಾಡ್ಬಿಡ್ತೀರಿ ಹೊಟ್ಟೆ ನೋಡ್ರಿ. ಮತ್ತೆ ಪದೇ ಪದೇ ಕಬ್ಬು ಹಚ್ಚಿ ಮತ್ತೆ ನಾವು ಸಾಕಷ್ಟು ಈಗ ಕಾವಲಿಗಳ ಮುಖಾಂತರ ನಾವು ನೀರನ್ನು ಬಿಡೋದ್ರಿಂದ ಮತ್ತೆ ಜಮೀನು ಜವಳ ಆಗ್ತದ ಅಂತ ನಿಮಗ್ ಅನ್ಸೋದಲ್ಲ? ಮೊದಲಿನ ನೀರ್ ಬಿಡೋದ್ರಿ, ಈಗ ಕಾರಂಜಿ ಮಾಡಾರಿ, ತುತ್ತಿನ ಪೈಪ್ ಮಾಡಾರಿ, ಈಗ ಆ ಮೊದಲು ನೀರ ನಿಂದ್ರಿ, ಆಗ ಈಗ ನಿಂದ್ರಿಲ್ಲ ನೀರ್, ಈಗ ನೀರ್ ನಿಂತ್ರ ಭೂಮಿ ಕೆಡ್ತದ್ರಿ. ಅದ್ರಿ ಈ ಕಾರಂಜಿ ಮಾಡಿರಿ, ಪೈಪ್ ಮಾಡಿರಿ, ಈಗ ಒಟ್ಟಿ ಕಾರಂಜಿದವ್ರಿಗೆ ನೀರ್ ಒಟ್ಟೆ ಭೂಮಿ ಕಡಿಯಂಗಿಲ್ರಿ. ಈಗ ಅಂದ್ರೆ ಕಡಿಮೆ ನೀರಲ್ಲಿ ಜಾಸ್ತಿ ಕಬ್ಬನ್ನ ಬೆಳೀತಾ ಇದ್ದಾರೆ. ಮತ್ತೆ ಈಗ ತಾವು ಮೊದಲು ಕಾವಲಿ ಮುಖಾಂತರ ಬೆಳೆದಂತ ಕಬ್ಬಿಗೂ ಮತ್ತೆ ಈಗ ಕಾರಂಜಿ ಮುಖಾಂತರ ಏನು ನೀವು ಬೆಳೀತಾ ಇದ್ದೀರಿ ಕಬ್ಬಿಗೂ, ಟನ್ನಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದಾನ? ಮೊದಲು ಮೊದಲು ಹೆಚ್ಚು ಕಡಿಮೆ ಆಗಿದ್ರಿ, ಈಗ 70 ಟನ್ ಬೆಳೆದ್ರಿ, ಮೊದಲು ಆಗ 50-30 ಬೆಳೆದ್ರಿ. ಆಗ ಅಂದ್ರೆ ಈಗ ಕಾರಂಜಿ ಮುಖಾಂತರ ಕಬ್ಬಿಂದು ಟನ್ನಿನಲ್ಲಿ ಜಾಸ್ತಿ ಆಗ್ತಾ ಇದೆ ಅನಿಸ್ತಾ ಇದೆ. ಡಿಪ್ ಮಾಡಿದ್ರು ಎಲ್ಲ ಮಾಡಿದ್ರು ಅದಕ್ಕೆ ಹೆಚ್ಚಾಗಿ ಆಗೈತ್ರಿ ಈಗ. ಅದ್ರ ತುಂಬಾ ಸಂತೋಷ. ಈಗ ಅದ್ರ ಜೊತೆಗೆ ನೀವು ಸದ್ಕ ಮತ್ತ ಗೋಧಿನೂ ಬೆಳಿತೇನೆ ಅಂತ ಹೇಳಿದ್ರಿ, ಈ ಸದ್ಕ ಗೋಧಿ ಇದನ್ನ ಯಾವ ರೀತಿ ಬೆಳಿತೀರಿ? ನಾವು ಮಡಿಕೆಲಿ ಹಾಕ್ತೀವ್ರಿ, ಈಗ 18 ರೀತಿ ಬಿಟ್ಟು ಹಾಕ್ತೀವ್ರಿ ಸದ್ಕ ಗೋಧಿ ರೀ. ಕೈಗಾಳಲ್ಲಿ ಹಾಕ್ತೀವ್ರಿ, ಮೊದಲ ಬಿತ್ತಿದ್ರಿ, ಈಗ ಬಿತ್ತಂಗ್ರಿ ಯಾರು, ಈಗ ಮಡಿಕೆಲಿ ಹಾಕಿರಿ, ಅದ್ರ ಕೈಗಾಳ ಹೋಗದ ದಿಂಡು ಹೊಡೆದ ಕಾರಣ ಜಾಸ್ತಿ ಬಿಡ್ತೀವ್ರಿ. ಕಾರಣ ಜಾಸ್ತಿ ಎಡಿ ಹೊಡ್ಕೋತ ಅದಕ್ಕೆ ಆಗೋದು ಹೆಂಗ್ರಿ? ಈಗ ಮೊದಲ ಮಡಿ ಮಾಡಿ ಹಾಕ್ತಿದ್ರಿ, ಈ ಮಡಿ ಮಾಡಿ ಹಾಕಂಗ್ರಿ ಬರೀ ಈಗ ಎಡಿ ಹೊಡೆದು. ನಮ್ಮ ಕುಟುಂಬದ ಪರಿಚಯ, ತಾವು ಎಷ್ಟು ಜನ ಅಣ್ಣ ತಮ್ಮರು, ತಮಗೆ ಎಷ್ಟು ಜನ ಮಕ್ಕಳು, ಅದು ಸ್ವಲ್ಪ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರ? ನಮ್ಮ ಇಬ್ಬರು ಅಣ್ಣ ತಮ್ಮ ಇಬ್ರು ನಾವ್ರಿ, ನಮ್ಮ ತಮ್ಮಗ ಇಬ್ಬರು ಗಂಡು ಮಕ್ಕಳು, ಒಬ್ಬ ಹೆಣ್ಮಕ್ಳು ರೀ, ಹೆಣ್ಮಕ್ಳು ರೀ ನಮಗ್ರಿ, 3 ಮಂದಿ ಹೆಣ್ಮಕ್ಳು, ಇಬ್ರು ಗಂಡು ಮಕ್ಕಳು ರೀ. ಇಬ್ರು ಡಿಗ್ರಿ ಓದ್ಯಾರಿ, ಹೆಣ್ಮಕ್ಳು ಅವರು ಡಿಗ್ರಿ ಓದ್ಯಾರ, ನಮ್ಮ ಮಕ್ಕಳು ಅವನ ಮಕ್ಕಳು ಇಬ್ರು ಡಿಗ್ರಿ ಓದ್ಯಾರಿ, ಅವಕ್ಕೆ ಡಿಗ್ರಿ ಓದ್ ಎಷ್ಟು ಡಿಗ್ರಿ ಮಾಡಿ ಈಗ ಒಕ್ಕಲತನ ಮಾಡಕತ್ತಾರಿ ಎಲ್ಲರೂ ಅವರು. ಈಗ ತಮಗೆ ಇಬ್ಬರು ಗಂಡು ಮಕ್ಕಳು ಅಂತ ಹೇಳಿದ್ರೆ, ಈ ಇಬ್ಬರು ಗಂಡು ಮಕ್ಕಳಲ್ಲಿ ಕೃಷಿಗೆ ಬಂದವರು ಎಷ್ಟು ಜನ? ಇಬ್ರು ಅಷ್ಟರು ಬಂದಾರೆ ಕೃಷಿಗೆ ಬಂದಾರೆ ಅಷ್ಟರು. ಈಗ ಎಲ್ಲಿ ವಕೀಲ ಮಾಡಿದ್ರಿ, ಇದು ಮಾಡಿದ್ರಿ ಎಲ್ಲ ಮಾಡ್ಕೊಂಡ್ ಕೃಷಿಗೆ ಬಂದನ್ರಿ ಇಲ್ಲಿ ಅವನು ರೀ. ಅಂದ್ರೆ ಈಗ ಒಟ್ಟಾರೆ ಎಲ್ಲರೂ ನಿಮ್ಮ ತಮ್ಮ ಮಕ್ಕಳು ಮತ್ತೆ ತಮ್ಮ ಅಣ್ಣನ ಮಕ್ಕಳು ಅಷ್ಟರು ಕೃಷಿಗೆ ಬಂದಿದ್ದಾರೆ. ಅಂದ್ರೆ ಈಗ ಒಟ್ಟಾರೆ ತಮ್ಮ ಉದ್ದೇಶ ಕೃಷಿಯಲ್ಲಿ ಖುಷಿ ಕಾಣಬೇಕು ಅಂತ ಹೇಳಿ. ಈಗ ಕೃಷಿಯಲ್ಲಿ ಒಟ್ಟಾರೆ ಬಂದಾಗ ಮತ್ತೆ ಈಗ ಆಳುಗಳ ಸಮಸ್ಯೆ ಇದು ಬಗೆಹರಿಬಹುದಲ್ಲ ಎಲ್ಲರೂ ಕೃಷಿಗೆ ಬಂದಾಗ? ಆಳುಗಳು ಮಾತಾಡಿದ್ರು ಬೇಕಾರಿ ಆಳುಗಳೇ, ಈಗ ಹತ್ತಾಗ್ರಿ 36 ಕೇಳರಿ ಮನೆಯವ್ರು ಹಚ್ಚಿದ್ರು ಮಾಡ್ರಿ, ನಾವು ಈಗ 1 ಎಕರೆ ಕಬ್ಬು ಹಚ್ಚಿದ್ರಿ, ಹತ್ತಾಕ 36 ಕೇಳಿ 36 ಕೊಡ್ತೀವಿ ಅಂದ್ರೆ ಬರಾಕ್ ಸಾರಲ್ರಿ, ಮನೆಯವ್ರು ಹಚ್ಚಿಬಿಟ್ರಿ 2 ಎಕರೆ ನೋಡ್ರಿ. ಈಗ ನೀವೇ ಹಚ್ಚಿಬಿಟ್ರಿ ಮತ್ತೆ ಆದ್ರೂ ನೀವು ಕಷ್ಟಪಟ್ಟಿರಿ. ಮತ್ತೆ ಈಗ ನನಗನ್ನಿಸ್ತದೆ ಯಾಕಂದ್ರೆ ಈಗ ನೀವು ಇಷ್ಟೊಂದು ಕಷ್ಟಪಟ್ಟಿರಿ ಅಂದ್ರೆ ದೇವ್ರ ಅದನ್ನು ಕೊಡೋ, ಯಾಕಂದ್ರೆ ದೈವದ ಮುಂದೆ ಯಾರು ಅಂತ ಹಿರಿಯರು ಹೇಳ್ತಾರೆ. ಮತ್ತೆ ಇಷ್ಟೊಂದು ಕಷ್ಟಪಟ್ಟರೆ ನಿಮಗೆ ಭೂಮಿ ತಾಯಿ ಎಂದು ಮೋಸ ಮಾಡೋದಿಲ್ಲ ಅಂತ ನಿಮಗೆ ಅನ್ಸಂಗಿಲ್ಲ? ಈಗ ಮೋಸ ಮಾಡೋದಿಲ್ರಿ, ಮೋಸ ಮಾಡೋದಿಲ್ಲ ಅಂತೀರಲ್ಲ. ಆಯ್ತು, ಈಗ ನೀವು ಇಷ್ಟೊಂದು ಎಲ್ಲ ಇದನ್ ಮಾಡಿದ್ರಿ, ಮತ್ತೆ ಈಗ ಇನ್ನೂ ಮತ್ತೆ ಏನೇನಾದ್ರೂ ಯೋಜನೆಗಳನ್ನ ಹಾಕೊಂಡ್ರಿ ಇನ್ನೂ ಬೇರೆ ಬೇರೆ? ಯಾಕಂದ್ರೆ ಈಗ ಒಟ್ಟಾರೆ ಕುಟುಂಬನೇ ಕೃಷಿಯಲ್ಲಿ ತೊಡಗಿದೆ, ಇನ್ನೊಂದಿಷ್ಟು ಏನಾದ್ರೂ ನಾವು ಬೇರೆ ಬೇರೆ ಇದನ್ನ ಈಗ ಎಲ್ಲರೂ ಬೆಳೀತಾರೆ, ಕಬ್ಬು ಗೋಧಿ ಉಳ್ಳಾಗಡ್ಡಿ ಎಲ್ಲರೂ ಬೆಳೀತಾರೆ, ಅದನ್ ಬಿಟ್ಟು ಇನ್ನೂ ಏನಾದ್ರೂ ಒಂದಿಷ್ಟು ಬೆಳಿಬೇಕು ಅಂತ ಏನಾದ್ರೂ ವಿಚಾರ ಮಾಡಿರಿ? ಇದನ್ನೇ ಬೆಳೆದ್ರಿ, ಮತ್ತೇನು ಬೆಳೆದಿಲ್ಲ ನೋಡ್ರಿ, ಯಾಕಂದ್ರೆ ಇದರಲ್ಲಿ ನಮಗ್ ಸಾಕಷ್ಟು ಸಿಗ್ತದೆ ಅಂತ. ನಾವು ದಾಳಿಂಬೆ ಹಾಕಿಲ್ರಿ, ಅದು ನಮ್ಗೆ ಎಣ್ಣೆ ಹೊಡೆದು ಬಹಳ ಆಗುತ್ತೆ, ಅದು ಅದು 100,000 ಗಟ್ಟಲೆ ಹಾಕ್ಬೇಕ್ರಿ, 2-3 ಲಕ್ಷ ಹಾಕ ಖರ್ಚು ಮಾಡಿದ್ರೆ ಅದು ಬರ್ತದ್ರಿ, ಅದು ಖರ್ಚು ಆಳುಗಳು ಬೇಕ್ರಿ, ಅದಕ್ಕೆ ಆಳುಗಳು ಸಿಗಂಗ್ರಿ ಈ ಕಾಲದಾಗ. ಬಟ್ ಇಡೀ ಇದ್ ಮಾಡಿ ಎಲ್ಲರ ಇದ್ ಮಾಡಿ ಅಂತರ್ವೇಸ ಇದ್ ಮಾಡ್ಕೊತ್ಕೊ ಹೋಗೋದಕ್ಕೇಳಿ ಬೇಡ ಅಂತೇಳಿ ನಾವು ಇದನ್ನೇ ಮಾಡಿವ್ರಿ. ತುಂಬಾ ಸಂತೋಷ ಅಪ್ಪಣ್ಣ ನಾರಾಯಣಪ್ಪ ಕೃಷ್ಣಪ್ಪನವರೇ. ಈಗ ನಮ್ಮ ಕೇಳುಗರ ಪರವಾಗಿ ನಾನು ಒಂದು ಪ್ರಶ್ನೆ ನಿಮಗೆ ಕೇಳ್ತೇನೆ. ಏನಪ್ಪ ಅಂತಂದ್ರೆ ಈಗ ಕೃಷಿಯ ಕುರಿತು ಈಗ ಕೆಲವೊಂದು ಮಕ್ಕಳು ಒಲ್ಲೆ ಅಂತಿರ್ತಾರೆ, ಬೇಡ ನಮಗೆ ಕೃಷಿ ಬೇಡ, ಅದರಲ್ಲಿ ಲಾಭ ಇಲ್ಲ, ಎಷ್ಟೊಂದು ಕಷ್ಟಪಟ್ಟರು ಲಾಭ ಸಿಗೋದಿಲ್ಲ, ಅದೇ ನಾವು ಬೇರೆ ಒಂದು ನಗರ ಪ್ರದೇಶಗಳಿಗೆ ಹೋದ್ರೆ ಅಲ್ಲಿ ದುಡಿದ್ರೆ ನಮಗೆ ಪಗಾರ ಸಿಗ್ತದ, ತಿಂಗಳ 1ನೇ ತಾರೀಕು ಆಯ್ತಂದ್ರೆ ನಮಗೆ ಪಗಾರ ಬರ್ತದ ಅನ್ನುವಂತ ಮನೋಭಾವನೆ ಈಗಿನ ಮಕ್ಕಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಈಗ ಅಂತ ಮಕ್ಕಳಿಗೆ ತಾವು ಏನ್ ಹೇಳ್ತೀರಿ? ಅವ್ರೇನ ಒಬ್ಬ ಸಣ್ಣವದನ್ರಿ, ಈಗ ಅವ್ನು ಸರಿಯಾವಂತೆ ಏನು ಎಲ್ಲ ಇದನ್ನ ಮಾಡಕತ್ತೇನ್ರಿ, ಅವ ಸಣ್ಣ ನಮ್ಗೆ ಏನಾರು ಬ್ಯಾರಿ ಮಾಡಿಕೊಡ್ರಿ, ನಾವು ನೌಕರಿ ತಗೊಂಡಾಕತ್ತೇನೆ ಸಣ್ಣವ್ರಿಗೆ, ಬೇಡ ಅಪ್ಪ ಇಲ್ಲಿ ಮಾಡ್ಕೊಸೋಪ್ಪ ಅಂತ ನಾವು ಅಂತೀವಿ. ನಮ್ಗೆ ಏನಾರು ಅಂಗಡಿಯಾರ ಹಾಕೊಡು, ನಮ್ಗೆ ಎಲ್ಲಾರು ಎಲ್ಲಾರು ಹೋಗಿ ನಮ್ಮ ಅರ್ಜಿ ಹಾಕಪ್ಪ ಬಂದ್ರೆ ಎಲ್ಲ ಹಾಕಿ ಕೊಡ್ತೀವಿ ಅಂತ ಹೇಳಿವ್ರಿ. ಆದ್ರೂ ಅವನ ಮನಸ್ಸಿಗೆ ನೋವು ಮಾಡಬಾರ್ದು ಅಂತೇಳಿ ತಾವು ಅವನ ಮಾತಿಗೆ ಒಪ್ಪಿಗೆ ಕೊಟ್ಟವರು. ಈಗ ತುಂಬಾ ಸಂತೋಷ ಆಯ್ತು ಅಪ್ಪಣ್ಣ ನಾರಾಯಣಪ್ಪ ಕೃಷ್ಣಪ್ಪನವರೇ. ಈಗ ಇನ್ನೊಂದು ಅಂದ್ರೆ ತಮ್ಮ ಜಮೀನು ಬಂದು ಯಾರಾದ್ರೂ ನೋಡ್ಬೇಕು, ಯಾಕಂದ್ರೆ ತಾವು ಶೇಂಗಾ ಬೆಳೆಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಒಂದು ಆಗಲೇ ಹೇಳಿದ್ರಿ ತಾವು. ಅದಕ್ಕೆ ನಿಮ್ಮ ಜಮೀನು ಬಂದು ನಾನು ನೋಡ್ಬೇಕು ಅಂತ ಯಾವ್ದಾದ್ರು ಯುವ ರೈತರು ಇಷ್ಟಪಟ್ರೆ ತಮ್ಮ ಜಮೀನು ಎಲ್ಲಿದೆ ಮತ್ತೆ ಯಾವಾಗ ಬರ್ಬೇಕು, ತಮ್ಮ ಮೊಬೈಲ್ ನಂಬರು ಏನಾದ್ರೂ ಇದ್ರೆ ತಿಳಿಸ್ತೀರ? ನಮ್ದು ಮೊಬೈಲ್ ನಂಬರ್ ರೀ 9591448311 ರೀ ನಮ್ಮ ಮೊಬೈಲ್ ನಂಬರ್ ರೀ. ಈಗ ವಿಜಯಪುರ ಆಕಾಶವಾಣಿ ಪರವಾಗಿ ಮತ್ತು ರೈತ ಬಾಂಧವರ ಪರವಾಗಿ ವಿವರವಾದ ಮಾಹಿತಿಯನ್ನು ನೀಡಿದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮ್ಗೆ ನಿಮ್ಗೆ ವಿಜಯಪುರದಿಂದ ಬಂದಂತ ಚಿಕ್ಕ ಸಂಸ್ಥೆ ಗ್ರಾಮಕ್ಕೆ ಬಂದ್ರೆ ನಮಗೆ ಹೆಮ್ಮೆ ಆಗೈತಿ ರೀ, ನಮ್ಗೆ ಬಹಳ ಸಂತೋಷ ಆಯ್ತು ರೀ. ಇಂಥ ಚಿಕ್ಕ ಊರಾಗ ನಮ್ಗೆ ನಮ್ಮೂರಿಗೆ ಬಂದ್ರೆ ದೊಡ್ಡ ಹೆಮ್ಮೆ ಆಯ್ತು ರೀ. ನಮಸ್ಕಾರ, ಸಂತೋಷ ರೀ. ನಮಸ್ಕಾರ ರೀ. ನಮಸ್ಕಾರ. ಇದುವರೆಗೆ ಬಾಗಲಕೋಟೆ ತಾಲೂಕಿನ ಚಿಕ್ಕ ಸಂಶಿ ಗ್ರಾಮದ ಕೃಷಿ ಅನುಭವಿ ಅಪ್ಪಣ್ಣ ಕೂಶಪ್ಪನವರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದ ರೈತರಾದ ಬಾಬು ಸಜ್ಜನ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮ ಇಲ್ಲಿ ನಾವು ಬಂದಿದ್ದೇವೆ. ಇಲ್ಲಿಯ ರೈತರನ್ನು ಮಾತಾಡಿಸ್ಲಿಕ್ಕೆ, ಇವರ ಬೇಸಾಯದ ಕ್ರಮ, ಇವರು ಮಾಡುವಂಥ ಕೆಲಸಗಳ ಬಗ್ಗೆ ಪರಿಚಯ ಮಾಡಲು ನಾವಿಲ್ಲಿದ್ದೇವೆ. ಮಸಬಿನಾಳ ಗ್ರಾಮದ ಬಾಬು ಸಜ್ಜನ್ ಅವರೀಗ ನಮ್ಮ ಎದುರಿದ್ದಾರೆ. ಬಾಬು ಸಜ್ಜನ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಬಾಬು ಸಜ್ಜನ್ ಅವರೇ, ನಿಮ್ಗೆ ಎಷ್ಟು ಜಮೀನಿದೆ, ಏನೆಲ್ಲ ಬೇಸಾಯ ಮಾಡ್ತೀರಿ ಹೇಳಿ? ನನಗೆ 17 ಎಕರೆ ಜಮೀನು ಐತ್ರಿ. ಒಣ ಬೇಸಾಯ, ಕಡ್ಲಿ ಮತ್ತು ತೊಗರಿ ಹೆಚ್ಚು ನಾವು ಅವಲಂಬಿತ ಬೆಳೆಗ ಕುರುಮೆಗೆ ನಾವು ಇದು ಮಾಡ್ತೀವಿ, ಬೆಳೆ ಬೆಳಿತು. ಕಡಲೆ ಮತ್ತು ತೊಗರಿ ಎರಡೇ ಮಾತ್ರ ಬೆಳೆಸ್ತೀರಿ ನೀವು? ಹೇಗಿದೆ ನಿಮ್ಮ ಬೇಸಾಯ ಕ್ರಮ ಮತ್ತು ಬೇಸಾಯ ಹೇಗೆ ನಡೀತಾ ಇದೆ ಹೇಳಿ. ಒಳ್ಳೆ ಮೊದಲು ಅದು ಅಷ್ಟು ಇದ್ದಿದ್ದಿಲ್ಲ ರೀ, ಈಗ ತೊಗರಿ ಮತ್ತು ಕಡಲೆ ಇದರಿಂದ ಒಳ್ಳೆ ಇಳುವರಿ ಐತಿ, ಅದರಿಂದ ಇನ್ಕಮ್ ಚಲೋ ಐತ್ರಿ. ಈಗ ಅದು ಏನು ತೊಂದರೆ ಇಲ್ಲ, ಮಳೆ ಸಕಾಲಕ್ಕೆ ಮಳೆ ಆಯ್ತಪ್ಪ ಅಂತ ಒಳ್ಳೆಯ ಉತ್ಪನ್ನ ಐತಿ. ಮಳೆ ಮ್ಯಾಗ ಅವಲಂಬಿತ, ಮಳೆ ಆಗಲಿಲ್ಲ ಅಂದರೆ ತೊಂದರೆ, ಮಳೆ ಆದರೆ ಯಾವುದೂ ತೊಂದರೆ ಇಲ್ಲ, ಒಳ್ಳೆಯ ಉತ್ಪನ್ನ ಬರ್ತದೆ ರೀ. ತೊಗರಿ ಮತ್ತು ಕಡಲೆ ಒಳ್ಳೆಯ ಉತ್ಪನ್ನ ಈಗ ಮಾರುಕಟ್ಟೆಯಲ್ಲಿ ಚಲೋ ಐತಿ, ಒಳ್ಳೆಯ ಉತ್ಪನ್ನ ಈಗ ಬರುವಂಥ ಇದು ಐತ್ರಿ. ಈಗೆಲ್ಲ ರೈತರಿಗೆ ಇದೊಂದು ತೊಗರಿ ಬಂದದ್ದು ನಮ್ಗೆ ಕಡ್ಲಿದು ಒಳ್ಳೆಯ ಉತ್ಪನ್ನ ಈ ಸದ್ಯ ಸಿಗ್ತದೆ ರೀ. ಮಳೆ ಒಂದಾದ್ರೆ ಮತ್ತೆ ಈಗೇನು ನೆಮ್ಮದಿ ಐತೆ. ಅದರಿಂದ ಟ್ಯಾಕ್ಟರ್, ಅದು ಒಳ್ಳೆಯ ಹೊಸ ಹೊಸ ಉಪಕರಣಗಳು ಬಂದು, ಈ ಟ್ಯಾಕ್ಟರ್ ಬಂದು ಬಿತ್ತಲಿಕ್ಕೆ, ಅದನ್ನು ಗೊಬ್ಬರ ಇದು ಮಾಡೋಕ್ಕೆ ಎಲ್ಲ ಒಂದು ಅನುಕೂಲತೆ ಹೆಚ್ಚೈತ್ರಿ. ಈಗ ಬೇಸಾಯ ಮಾಡೋಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ. ಈಗ ಇದರಲ್ಲಿ ನಿಮಗೆ ಕಡಲೆ ಬೇಸಾಯ ಮತ್ತು ತೊಗರಿ ಇದರಲ್ಲಿ ಎಷ್ಟು ವರ್ಷದ್ದು ಅನುಭವ ಇದೆ ನಿಮಗೆ ಹೇಳಿ? ಸುಮಾರು ಒಂದು 10 ವರ್ಷದ ತೊಗರಿದ ಅನುಭವ ಐತಿ, ಒಂದು 15 ವರ್ಷ ಕಡಲೆ ಅನುಭವ ಐತೆ. 15 ವರ್ಷದ ಅನುಭವ ಇದೆ ನಿಮಗೆ ಈ ಎರಡು ಬೇಸಾಯದಲ್ಲಿ. ನಿಮ್ಗೆ ಏನು ಅನಿಸ್ತದೆ, ಇದರಲ್ಲಿ ಏರುಪೇರು ನಿಮಗೆ ಕಾಣ್ತಾ ಇಲ್ವಾ, ಅಥವಾ ಬೇಸಾಯ ಕ್ರಮದಲ್ಲಿ ಮಳೆಯನ್ನು ಅವಲಂಬಿಸೋದು, ಆಮೇಲೆ ಮಾರ್ಕೆಟ್ ವ್ಯವಸ್ಥೆ, ಅದರ ಮಾರಾಟದ ವ್ಯವಸ್ಥೆ ಬಗ್ಗೆ ಹೇಳಿ? ಮಾರಾಟದ ವ್ಯವಸ್ಥೆ ಏರುಪೇರು ಆಗ್ತದೆ ಸರ್. ಮೊದಲು ಭಾಳ ಕಡಿಮೆ ರೇಟ್ನಾಗಿತ್ತು ರೀ, ಈಗ ಒಂದು 3-4 ವರ್ಷನಾಗ ಮಾರ್ಕೆಟಿಂಗ್ ಚಲೋ ಐತ್ರಿ, ಎಲ್ಲ ಒಂದು ಒಳ್ಳೆಯ ವ್ಯವಸ್ಥೆ ಐತಿ. ಮೊದಲು ಅಷ್ಟು ಉತ್ಪನ್ನ ಸಿಗ್ತಿದ್ದಿಲ್ಲ, ಈಗ ಒಂದು ಈ 3-4 ವರ್ಷನಾಗ 4-5 ವರ್ಷನಾಗ ಈಗ ಒಳ್ಳೆ ಇದು ಐತ್ರಿ, ಮಾರ್ಕೆಟಿಂಗ್ ಚಲೋ ಐತಿ ಸರ್. ಮಾರ್ಕೆಟಿಂಗ್ ಚಲೋ ಐತಿ ಅಂದರೆ ನಿಮ್ಮ ಹಾಕಿದ ದುಡ್ಡು ಬರ್ತಾ ಇದೆ ಅಂತ ಆಯ್ತು ಅಲ್ವಾ? ನಾವು ಹಾಕಿದ ದುಡ್ಡಿಗೆ ಏನು ತೊಂದರೆ ಇಲ್ಲ ಸರ್, ಮಳೆ ಅದು ಬಂದ್ರೆ ಸರಿಯಾಗಿ ಉತ್ಪನ್ನ ಸಿಗ್ತೈತಿ. ಈಗ ಏನು ಯಾವುದೇ ಒಂದು ತೊಂದರೆ ಏನೇ ಇಲ್ಲರಿ ಸರ್. ನಿಮಗೆ ಇಲಾಖೆಯಿಂದ ಸಹಾಯಧನ ಬರ್ತದ, ಸರ್ಕಾರದ ಸಹಾಯಧನ ಏನಾದರೂ ಸಿಗ್ತದ, ಅದ್ರ ಬಗ್ಗೆ ಹೇಳಿ. ಇಲ್ಲ, ಯಾವುದು ಸಹಾಯಧನ ನಾವು ಕೇಳಿನೂ ಇಲ್ಲರಿ, ಯಾವ ಸಹಾಯಧನೂ ನಮಗೆ ಸಿಗುವುದಿಲ್ಲ. ನಾವು ತಗೊಳ್ಳೋದು ಅಲ್ಲಿ ಕಡ್ಲೆ ಬೀಜ ಮಾತ್ರ ತಗೋತೇವೆ, ವಿತರಣೆ ಮಾಡ್ತಾರೆ ರೀ. ಕಡಲೆ ಬೀಜ ಮಾತ್ರ 1-2 ವರ್ಷಕ್ಕೆ ಹೋಗಿ ತಗೋತೇವೆ, ಅದು ಇಳುವರಿನೂ ಚಲೋ ಬರ್ತದೆ ರೀ. APMC ಒಳಗೆ ಕಡಲೆ ಬೀಜ ಮಾತ್ರ ನಾವು ಅದನ್ನು ನಾವು ಏನೇ ತ್ರಾಸಾದರೂ ಕಡಲೆ ಬೀಜ ಮಾತ್ರ ಹೋಗಿ ತರ್ತೇವೆ ರೀ, ಅದರಿಂದ ಇಳುವರಿನೂ ಚಲೋ ಐತಿ. ಅದು ಎಲ್ಲ ರೈತರು ಆ ಬೀಜ APMC ಒಳಗೆ ಹೋಗಿ ತಂದ್ರೆ ಅದನ್ನು ಸರ್ಟಿಫೈಡ್ ಅದು ಮಾಡಿಕೊಂಡು ಇಳುವರಿ ಅದರಿಂದ ಚಲೋ ಐತೆ ರೀ. 3 ಮನೆ ಬೀಜ ಅವು ಇವು ಹಾಕೋದಕ್ಕಿಂತ ಅದರಿಂದ ಇಳುವರಿನೂ ಚಲೋ ಬರುತ್ತೆ. ದುಡ್ಡು ಹಾಕಬೇಕಾಗ್ತದೆ, ಬ್ಯಾಂಕ್ ಲೋನ್ ಕೂಡ ತಗೋಬೇಕಾಗ್ತದೆ, ಸ್ವಲ್ಪ ಬೇಸಾಯ ಜಾಸ್ತಿ ಮಾಡಬೇಕಾದ್ರೆ ಅದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ತೀರಿ ನೀವು? ಅದಕ್ಕೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋಕೆ ಸರ್ ನಮ್ಗೆ ಕೆನರಾ ಬ್ಯಾಂಕ್ನೇ ಬೆಳೆ ಸಾಲ ಅಂತ ಕೊಡ್ತಾನೆ ರೀ, ಮತ್ತು ನಮ್ಮ ಸೊಸೈಟಿ ಒಳಗೆ ಕೊಡ್ತಾನೆ. ವ್ಯವಸ್ಥೆ ಏನು ಸರಿ ಐತೆ ಸರ್, ಅದರದ್ದೇನೆ ನಾವು ತೊಗೋಬೇಕು, ತುಂಬಬೇಕು, ಬೆಳೆ ಸಾಲ ಸಿಗ್ತದೆ ಸರ್, ಅದರಿಂದ ಏನು ಅಷ್ಟೇನು ತೊಂದರೆ ಏನಾಗೋದಿಲ್ಲ. ಅಂದರೆ ನಿಮ್ಮ ಸಮಯಕ್ಕೆ ತಕ್ಕವಾಗಿ ಸಿಗ್ತದೆ, ದುಡ್ಡು ಸಿಗ್ತದೆ, ಬ್ಯಾಂಕಿಂದ ಲೋನ್ ಸಿಗ್ತದೆ, ಅದನ್ನು ನೀವು ಸಂದಾಯ ಮಾಡುವಂಥದ್ದು ಹೇಗೆ ನಡೀತಾ ಇದೆ? ಸಂದಾಯ ಮಾಡೋಂಥ ಬೆಳೆ ಮಳೆ ಪಳಿ ಸರಿಯಾಗಿ ಆಯ್ತಂದ್ರೆ ಸಂದಾಯ ಮಾಡೋದು ಸರಿನೇ ಆಗ್ತದೆ ರೀ. ನಮ್ಮ ಟೈಮ್ಗೆಲ್ಲ ಬ್ಯಾಂಕ್ನವರು ಸೊಸೈಟಿಯವರೆಲ್ಲ ಕೊಡ್ತಾರೆ. ಆದರೆ ಮಳೆ ಬೆಳೆ ಮಳೆ ಆಗಲಿಲ್ಲ ಲಾಸ್ ಆಯಿತು ಅಂದಾಗ ಮಾತ್ರ ತೊಂದರೆ ಐದೇ ಐತ್ರಿ, ತೊಂದರೆ ರಗಡ್ ಐತ್ರಿ. ಆಗ ಏನು ಮಾಡ್ತೀರಿ ನೀವು, ಏನು ಕ್ರಮ ತಗೋತೀರಿ? ಅವಾಗ ಕ್ರಮ ಏನು ತೊಗೊಳೋದಿಲ್ಲ ಸರ್. ಅದು ಏನೇ ಮಾಡಿದ್ರು ಒಂದು ವರ್ಷ ನಾವು ಗ್ಯಾಪ್ ಉಳಿದು ಮರನೇ ವರ್ಷ ಸರಿ ಬಂದ ಬರ್ತದೆ ಬೆಳಿ. ಅವಾಗ ಏನಾದ್ರು ಮಾಡಿ ಅದನ್ನು ತುಂಬಿಕೇಸಿ ನಾವು ಸರಿಪಡಿಸ್ಕೋತೇವೆ. ಇನ್ನು ಈ ರೈತ ಕಾಲ್ ಸೆಂಟರ್ ಬಗ್ಗೆ ನಿಮ್ಗೆ ಗೊತ್ತಾ? ಈಗ ನಿಮಗೆ ಬೇಸಾಯದಲ್ಲಿ ಏನಾದರೂ ಹೆಚ್ಚಿಗೆ ಮಾಡಬೇಕಾದ್ರೆ, ಇಳುವರಿ ಜಾಸ್ತಿ ಬರಬೇಕಾದ್ರೆ, ಅಥವಾ ಲೋನ್ ವಿಷಯದಲ್ಲಿ ರೈತ ಕಾಲ್ ಸೆಂಟರ್ ಅಂತ ಇದೆ, ಅದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ಇಲ್ಲ ರೀ, ಕಾಲ್ ಸೆಂಟರ್ ಬಗ್ಗೆ ಏನು ನಮಗೆ ಹೆಚ್ಚು ಮಾಹಿತಿ ಇಲ್ಲ. ಈ ಇಳುವರಿ ತಗೊಳಿದ್ರೆ ನಾವು ಸ್ವಲ್ಪ ಬಿತ್ತನೆ ಈಗ ಬಿತ್ತದು ಒಂದು ಹಿಂಗೆ ಉದ್ದು ಬಿತ್ತದು ಒಮ್ಮೆ ಅಡ್ಡ ಬಿತ್ತದು ಈ ಇದನ್ನು ಮಾಡಿಕೊಂಡು ಗೊಬ್ಬರ ಎಲ್ಲ ಥರ ಮಿಶ್ರಣ ಗೊಬ್ಬರ ಹಾಕಿ ಇಳುವರಿ ಹೆಚ್ಚಿಗೆ ತೊಗೊಳೋದು ಮಾತ್ರ ಗೊತ್ತು ರೀ. ಈ ಕಾಲ್ ಸೆಂಟರ್ ಬಗ್ಗೆ ನನಗೇನಷ್ಟು ಮಾಹಿತಿ ಇಲ್ಲ. ಈಗ ಇಲಾಖೆಯ ಸಂಪರ್ಕ, ಕೃಷಿ ಇಲಾಖೆಯ ಸಂಪರ್ಕ ನೀವು ಮಾಡ್ತೀರಾ? ಅವರಿಂದ ಏನಾದರೂ ನೀವು ಹೆಚ್ಚಿಗೆ ಏನು ತಿಳ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ತೀರಾ ಇಲ್ವಾ? ಪಡ್ತೇವೆ ಸರ್. ಅವಾಗ ಇಲಾಖೆಯಿಂದ ಕೇಳೇ ಇವು ಮೊದಲು ನೀವು ಒಂದಿದ್ದು ಸರಿ ರೀ. ಇಲಾಖೆ ಇಲ್ಲಾರ್ದೆ ನಾವು ಕೆಲವೊಂದು ಬೀಜ ನಾವು ಮೊದಲು ಒಂದು ನಾಲ್ಕೈದು ವರ್ಷ ಲಾಸ್ ಆಗ್ಯವ್ರಿ. ಯಾಕಂದ್ರೆ ಇದ್ದ ಬೀಜನೇ ಅವೇ ಬಿತ್ತು ಅದೇ ಮಾಡೋದ್ರಿಂದ ಮುಂದೆ ಇಲಾಖೆಯವ್ರು ಹೇಳಿದ ತಕ್ಷಣ ಈಗ ಅವು ಬೀಜ ಚೇಂಜ್ ಮಾಡೋದು ಅವು ಕೊಟ್ಟಂಥ ಇದು ಮಾಡೋದ್ರಿಂದ ಈಗ ಅವು ಸಲಹೆ ತೊಗೊಂಡಿದ್ದೆ ಇನ್ನು ಉತ್ಪನ್ನ ಹೆಚ್ಚಾಗೈತೆ. ನಿಮ್ಮ ಈ ಹೊಲದಲ್ಲಿ ಈ ಕೆಲಸ ನಡಿಬೇಕಾದ್ರೆ, ಉತ್ಪಾದನೆ ಆಗಬೇಕಾದ್ರೆ ಎಷ್ಟು ಕೂಲಿ ಆಳುಗಳನ್ನು ನೀವು ನೇಮಿಸಿದ್ರಿ? ನಾವು ನೋಡ್ರಿ ಈಗ ಟ್ಯಾಕ್ಟರ್ ಬಿತ್ತುಣಿಕೆ ಇದೊಳಗೆ ಯಾವ ಆಳು ಬಳಸೋದಿಲ್ಲ. ಈ ಕಟಾವ್ಕ ಬಂದಾಗ ಮಾತ್ರ ಆಳಿನ ಒಂದು ಇದು ಕಡಿಮೆ ರೀ ನಮ್ದು. ಈ ಕಡ್ಲಿ ಇದೊಳಗೆ ಆಳು ಹೆಚ್ಚು ನಾವು ಅವಲಂಬಿತ ಆಗ್ತೇವೆ. ಈ ತೊಗರಿ ಬೆಳೆಯುವಾಗ ತೊಗರಿಗೆ ನಾವು ಆಳಿನ ಮ್ಯಾಗ ಅವಲಂಬಿತ ಏನು ಜಾಸ್ತಿ ಇಲ್ರಿ. ಕಡ್ಲಿಗೆ ಮಾತ್ರ ಆಳು ತೊಗೋತೇವ್ರಿ ಸರ್. ಆಳಿಂದ ಚರ್ಚೆರಿ ಇರ್ತೈತಿ, ಆಳು ತೊಗೋತೇವೆ. 10 ರೂಪಾಯಿ ಹೆಚ್ಚಾಗ ಇದು ಮಾಡಿ ಆ ಕಡ್ಲಿ ನಾವು ಕಿತ್ತಿ ಸ್ವಂತ ಮಾಡ್ಬೇಕಾಗತ್ತಲ್ರಿ. ಅದು ಕಡ್ಲಿಗೆ ಮಾತ್ರ ಆಳು ತೊಗೋತೇವೆ ಜಾಸ್ತಿ ಕಸ ತೆಗಿಲಕ್ಕ. ಆಳಿನ ಮ್ಯಾಗ ಅವಲಂಬಿತರ್ತ ಆಳು ಅವಾಗ ಒಂದು 100 ಆಳು ಪೀಕ್ ಬರೋದ್ರಾಗ ಹೋಗ್ತಾವ್ರಿ. ಎಷ್ಟು ನೀವು ಕೂಲಿ ಕೊಡ್ತೀರಿ ಒಬ್ಬೊಬ್ಬರಿಗೆ? ಒಬ್ಬರಿಗೆ 100 ರಿಂದ 150 ರೂಪಾಯಿ ಕೊಡ್ತೇವ್ರಿ. 150 ರೂಪಾಯಿ 100 ರಿಂದ 150 ರೂಪಾಯಿ ಕೂಲಿ ಕೊಡ್ತೀರಿ? ಆಮೇಲೆ ಅವ್ರ ಊಟ ತಿಂಡಿದ ವ್ಯವಸ್ಥೆ ಕೂಡ ಮಾಡ್ತೀರಿ ನೀವು? ಇಲ್ರಿ, ಊಟ ತಿಂಡಿ ನಮ್ಮ ಕಡೆ ಅದು ಇಲ್ರಿ. 100 ರಿಂದ 150 ರೂಪಾಯಿ ಪಗಾರ ಕೊಡ್ತೇವೆ. ಈಗ ನಾವೇನು ಕೇಳ್ತೇವೆ ಅಂದರೆ ಈ ಕೂಲಿಯವರನ್ನು ಕೂಲಿ ಕೊಟ್ಟು ಕೆಲಸ ಮಾಡಿಸೋದೆಲ್ಲ ಭಾಳ ಕಷ್ಟ ಇದೆ. ಕೂಲಿ ಆಳುಗಳು ಸಿಗೋದಿಲ್ಲ, ಮತ್ತು ಅವರಿಗೆ ಕೊಟ್ಟ ಸಂಬಳದಿಂದ ಇಳುವರಿ ಪಡೆಯುವುದು ಅದನ್ನು ಮಾರಾಟ ಮಾಡೋದೆಲ್ಲ ಭಾಳ ಕಷ್ಟ ಆಗ್ತದೆ ಅಂತ ಕೂಡ ನಾವು ಮಾತು ಕೇಳ್ತೇವೆ. ಇದ್ರ ಬಗ್ಗೆ ಹೇಳಿ, ನಿಮ್ಮ ಅನುಭವ ಹೇಳಿ. ಇಲ್ಲ ರೀ, ಈಗ ಆಳುಗಳು ಸಿಗುವುದು ಕಷ್ಟ, ಏನೋ ತ್ರಾಸ ತೊಗೊಂಡು ನಾವು ಆಳು ಹೇಳ್ತೇವೆ. ರೇಟ್ ಇತ್ತಪ್ಪ ಅಂತ ಯಾವುದೂ ತೊಂದರೆ ಇಲ್ಲರಿ. ರೇಟ್ ಕಡಿಮೆ ಆದಾಗ ಮಾತ್ರ ಭಾಳ ತೊಂದರೆ ಇದೆ ರೈತಗೆ. ಈಗ ಹೋದ ಸಲ ನಮ್ಗೆ ಕಡ್ಲಿ ಬೆಳೆದೇವು, 7,200 ರೂಪಾಯಿ ರೇಟ್ ಕೊಟ್ಟೆವು. ಒಳ್ಳೆಯ ರೇಟ್ ಕಡ್ಲಿ ಕೊಟ್ಟೆವು 5,000 ಇದು ತೊಗರಿ. ಆ ರೇಟ್ ಬಂದಾಗ ಯಾವುದೂ ತೊಂದರೆ ಬರಲ್ಲ. ರೇಟ್ ಕಡಿಮೆ ಆದಾಗ ಮಾತ್ರ ರೈತಗೆ ಭಾಳ ತೊಂದರೆ ಇದೆ. ಈಗ ಮಿಶ್ರ ಬೇಸಾಯ ಮಾಡೋದು ಉತ್ತಮ ಅನಿಸ್ತದೆ ಅಲ್ವಾ? ಯಾಕಂದ್ರೆ ನೀವು ಬರೀ ಕಡಲೆ ಮತ್ತು ತೊಗರಿ ಇದರಲ್ಲಿ ಅವಲಂಬಿತರಾಗಿದ್ದೀರಿ. ಮಿಶ್ರ ಬೆಳೆ ಮಾಡಿದರೆ ನಿಮಗೆ ಅನುಕೂಲ ಆಗ್ತದೆ, ಯಾಕಂದರೆ ಎಲ್ಲ ಕಡೆ ಕಡಲೆ ಮತ್ತು ತೊಗರಿ ಬೆಳೆಸ್ತಾ ಹೋದರೆ ಅಲ್ಲಿ ಏಕದಮ್ ಉತ್ಪಾದನೆ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ರೇಟ್ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಹೇಳಿ ನಿಮ್ಮ ಅನುಭವ. ಅನುಭವ ಅದು ಸರ, ತೊಗರಿ ಮತ್ತು ಕಡ್ಲಿಗೆ ಈಗ ರೇಟ್ ಇರೋದ್ರಿಂದ ನಮಗೆ ಅದೇ ಒಂದು ಅನುಕೂಲ ಹೆಚ್ಚಾಗೈತೆ ರೀ. ಈ ಸೂರ್ಪಾನ ಅಥವಾ ಕುಸಿಬಿ ಜ್ವಾಳ ಇವು ಏನೇ ಬೆಳೆದ್ರು ಅದಕ್ಕೆ ಒಟ್ಟ ರೇಟ್ ಇಲ್ಲ. ಇನ್ನುಳಿದ ಬೆಳೆಗೆ ರೇಟ್ ಇಲ್ಲ ರೈತರಿಗೆ, ಅದು ಭಾಳ ತೊಂದರೆ ಐತಿ. ಇನ್ನುಳಿದ ಬೆಳೆಗೆ ಹಂಗೆ ಹೇಳ್ಕೊಳಂಗ ಈ ಒಣಬೇಸ ಅದ್ರೊಳಗೆ ರೇಟ್ ಇಲ್ಲ. ಈಗ 2,500 ರೂಪಾಯಿ ಕ್ವಿಂಟಲ್ ಜ್ವಾಳ ಮಾರ್ತೇವೆ, ಅದಕ್ಕೆ ಖರ್ಚು ವೆಚ್ಚ ತೆಗೆದ್ರೆ ಅದರಿಂದ ಉತ್ಪನ್ನ ಇಲ್ಲ ರೀ. ಮತ್ತು ಆಮ್ಯಾಗ ಕುಸಿಬಿನೂ 2,500-3,000 ರೂಪಾಯಿ ಇರ್ತದೆ ರೇಟ್, ಅದಕ್ಕೂ ಇಲ್ಲ. ಸೂರ್ಪಾನಕ್ಕೂ ಒಂದು ಒಳ್ಳೆಯ ರೇಟ್ ಇರೋಂಗಿಲ್ಲ. ಮತ್ತು ಇಳುವರಿ ಕಡಿಮೆ ಬರೋದ್ರಿಂದ ಅದು ಅದರ ಉತ್ಪನ್ನ ರೈತರಿಗೆ ತಟ್ಟೋದ್ರೆ ಅದರಿಂದ ಲಾಸ್ ಐತೆ. ತೊಗರಿಯಲ್ಲಿ ಕೂಡ ಬೇರೆ ಬೇರೆ ಗ್ರೇಡಿಂಗ್ ಇದೆ, ಯಾವ ಥರದ್ದು ಗ್ರೇಡಿಂಗ್ ನಿಮ್ಮ ಇದರಲ್ಲಿ ಉತ್ಪಾದನೆ ಮಾಡ್ತೀರಿ? ನಾವು ಹೆಚ್ಚು ಗುಳಾಳೆ ಉಪಯೋಗ ಮಾಡ್ತಾವ್ರಿ. ಪಿಂಕ್ ಅವು ಇವು ಕೆಲವೊಂದು ನಮ್ಮಲ್ಲಿ ಈ ಉಪಯೋಗ ಮಾಡ್ತಾರೆ. ಅವು ಪಿಂಕ್ ಅಂತ ಹೇಳಿ ಬೇರೆ ತಳಿ 3 DSS 3 ಅಂತ 3-4 ತಳಿ ಬರ್ತಾವ್ರಿ. ನಾವು ಮಾಡೋದು ಗುಳಾಳ ಅಂತ ಅಷ್ಟೇ ಉಪಯೋಗ ಮಾಡ್ತೇವೆ. ಇನ್ನು ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳಿ, ಮತ್ತೆ ಹಾಗೆ ಗೊಬ್ಬರ ಯಾವ ಗೊಬ್ಬರ ನೀವು ಉಪಯೋಗ ಮಾಡ್ತೀರಿ? ನೀರಾವರಿ ಅಂತರೂ ನಾವು ಇಲ್ಲ ಇಲ್ಲ ಸರ್, ಒಣಬೇಸಾಯ ಇನ್ನೂ ತನ ಮಾಡಿದ್ರಿ. ನಾವು ಗೊಬ್ಬರ ಹೆಚ್ಚು ಯೂರಿಯಾ ಕಡಿಮೆ, ಭಾಳ ಅಂದ್ರೆ ಭಾಳ ಕಡಿಮೆ ರೀ. 20% ಭಾಳ ಆದರೆ ನಾವು ಯೂರಿಯಾ ಉಪಯೋಗ ಮಾಡ್ತೇವೆ. 10% ಅನ್ಕೊಳ್ರಿ. 90% DAP ಮಿಶ್ರಣ ಇವು 19 20 ಇವೇ ನಾವು ಗೊಬ್ಬರ ಹೆಚ್ಚು. ನಾವು ಆ್ಯಕ್ಚುಲಿ ನಾವು ಯೂರಿಯಾ ಗೊಬ್ಬರ ಮಾತ್ರ ಉಪಯೋಗ ಮಾಡೋದಿಲ್ಲ. ಇನ್ನು ಇಲ್ಲಿ ನೀವು ಹಾಕುವಂಥ ದುಡ್ಡು 1 ಲಕ್ಷ ಆದರೆ 2 ಲಕ್ಷ ತಗೋಬಹುದಂತ ನಿಮಗೆ ಪ್ರತಿ ವರ್ಷ ಸಿಗ್ತಾ ಇದೆಯಾ, ಏರುಪೇರು ಆಗ್ತಾ ಇದೆಯಾ? ಈಗ ಸಕಾಲಕ್ಕೆ ಮಳೆ ಆಯ್ತು, ಈ ಮಾರ್ಕೆಟಿಂಗ್ ಆದ್ರೆ ಈ ವ್ಯವಸ್ಥೆ ಇದು ಐತ್ರಿ, ಹಾಕಿದ್ದು ಬೇಕಾದ 1 ಲಕ್ಷ ಹಾಕಿದ್ರೆ 2-3 ಲಕ್ಷ, ಈ ಸಲ 1 ಲಕ್ಷ ಹಾಕಿ 3 ಲಕ್ಷ ಬಂದದ್ರಿ. ಒಂದೊಂದು ವರ್ಷ ಹೆಚ್ಚು ಕಡಿಮೆ ಆಗ್ತದೆ ಸರ್, ಅದು ಹಿಂಗೆ ಅಂತ ಹೇಳಕ್ಕೆ ಬರೋದಿಲ್ರಿ. ಮತ್ತು ಮಳೆ ಆಯ್ತು ಹೋದ ವರ್ಷ ಎಲ್ಲ ನಮ್ಮಲ್ಲಿ ಚಲೋ ಆಗ್ಯದ್ರಿ, ಹಾಕಿದ ದುಡ್ಡು ಬರ್ತೈತ್ರಿ. ಒಂದೊಂದು ಸಲ ಹಾಕಿದ ದುಡ್ಡು ಬರೋದಿಲ್ಲ, ಏನೂ ಬರೋದಿಲ್ಲ, ಹಾಕಿದ ದುಡ್ಡಕ್ಕಿಂತ ಕಡಿಮೆ ಬರುತ್ತೆ, ಆಗ ಭಾಳ ತ್ರಾಸಾಗುತ್ತೆ, ಸಾಲದ ಮೇಲೆ ಬೀಳ್ತೀರಿ ನೀವು. ನಿಮ್ಮ ಈ ಮಾರಾಟದ ವ್ಯವಸ್ಥೆ ನೀವು ಎಲ್ಲಿ ತಗೊಂಡು ಹೋಗ್ತೀರಿ ಮಾರಾಟಕ್ಕೆ? ನಾವು ಮಾರಾಟಕ್ಕೆ ಇದು ಸಲ APMC ಸ್ವಲ್ಪ ಹಂಗೆ ಹಿಂಗೆ ಮಾಡಿ ತೊಂದರೆ ಮಾಡಿ ಅನುಕೂಲ ಆಗೈತ್ರಿ. ನಾವು ಬಿಜಾಪುರ ಹೆಚ್ಚು ನಾವು ಮಾರ್ಕೆಟಿಂಗ್ ಕಡ್ಲಿದ ಅಲ್ಲೇ ಹೋಗ್ತೇವೆ, ಜಾಸ್ತಿ ಎಲ್ಲಿ ಹೋಗಂಗಿಲ್ಲ. APMC ಒಳಗಾಗಲಿ ಅಲ್ಲಿ ಇದು ಅಲ್ಲಿ ನಾವು ಬಿಜಾಪುರಕ್ಕೆ ನಾವು ಹೆಚ್ಚು ಕಡ್ಲಿ ಒಯ್ದು ಮಾರಾಟ ಮಾಡ್ತೇವೆ. ಮತ್ತು ದನ ಕರು ಇದೇನು ಸಾಕಣೆ ಮಾಡುವಂಥದ್ದು, ಕೋಳಿ ಸಾಕಣೆ ಮಾಡುವಂಥದ್ದು, ಇಂಥವು ಯಾವುದು ಮಾಡೋದಿಲ್ಲ ನೀವು? ಇಲ್ಲ ರೀ, ದನ ಕರ ಯಾವೂ ಮಾಡಿಲ್ಲ ರೀ ನಾವು. ಅದೇ ಒಣ ಬೇಸಾಯನೇ ಕರೆ ನಾವು, ಯಾವ ಸೈಡ್ ಯಾವೂ ಇಲ್ಲ. ನಾವು ಇದನ್ನೇ ಒಂದು ಅವಲಂಬಿತ ಇದ್ರ ಮ್ಯಾಗೆ ನಾವು ಹೊಂಟೇವೆ ರೀ. ದನ ಕರ ಯಾವೂ ನಾವು ಇನ್ನೂ ತನಕ ಮಾಡಿಲ್ಲ ರೀ. ಈಗ ಹಾಲಿಗಾಗಿ, ಈಗ ಮನೆಗೆ ನಿಮಗೆ ಬೇಕಾದದ್ದು ಹಾಲಿಗಾಗಿ ಅಥವಾ ಗ್ಯಾಸಿಗಾಗಿ ಒಲೆ ಉರಿಸ್ಲಿಕ್ಕೆ ನೀವು ಇಂಥ ವ್ಯವಸ್ಥೆ ಮಾಡಿಲ್ಲ, ಮಾಡುವ ಯೋಚನೆ ಕೂಡ ಮಾಡಿದ್ರ? ಇಲ್ಲ, ಅಂಥವ ಯಾವ ವಿಚಾರ ಇನ್ನೂ ಮಾಡಿಲ್ಲ ರೀ. ಹುಡುಗರು ಎಜುಕೇಷನ್ ಭಾಳ ಮುಖ್ಯ ಪ್ರಾಮುಖ್ಯತೆ ಕೊಟ್ಟೆವು, ಅವು ಎಲ್ಲ ನಮಗೆ ಹಿಂಗೆ ತೊಂದರೆ ಆಗಿರಿ. ನೀರಾವರಿ ಮಾಡ್ಬೇಕತ್ತು ವಿಚಾರ ತಲೆ ಒಳಗೆ ಭಾಳ ಐತೆ ರೀ, ಅದನ್ನು ಮಾಡ್ಲಾಕೆ ಸ್ವಲ್ಪ ನಮಗೆ ತೊಂದರೆ ಆಗಿ ಯಾವುದು ಈ ಸದ್ದು ವಿಚಾರ ಸ್ಥಗಿತಗೊಳಿಸಿ ಹುಡುಗರು ಎಜುಕೇಷನ್ ಆಯಿತು, ಇದ್ರ ಮ್ಯಾಗೆ ನಾವು ಇಷ್ಟು ಅವಲಂಬಿತ ಮಾಡಿಕೊಂಡು ಇದ್ರ ಮ್ಯಾಗೆ ನಾವು ಹೊಂಟೇವು ರೀ. ಒಂದು ಒಂದು ಹಟ್ಟಿ ಮಾಡಿ ದನ ಕರು ಸಾಕೋದು ಒಂದು ಪ್ರಯತ್ನ ಪಡ್ಬೋದಿತ್ತು ಅಲ್ವಾ? ನಿಮ್ಮ ಮನೆ ಮಂದಿಗೆ ಹಾಲು ಸಿಗುತ್ತೆ, ಆಮೇಲೆ ಅದರಲ್ಲಿ ಸೆಗಣಿ ಸಿಗುತ್ತೆ, ಮತ್ತು ಗೋಬರ ಗ್ಯಾಸ್ ಮಾಡ್ಬೋದು, ಗೋಬರ್ ಗ್ಯಾಸ್ ಅಂತ ಅದು ಮಾಡ್ಬೋದು. ಇದಕ್ಕೆ ನೀವು ಪ್ರಯತ್ನ ಪಟ್ಟಿಲ್ಲ, ಪ್ರಯತ್ನ ಪಡುವ ಯೋಚನೆ ಮಾಡಿಲ್ಲ ಇನ್ನು, ಇನ್ನು ಮಾಡ್ಬೋದು ಇನ್ನು ಮುಂದಕ್ಕೆ? ಮುಂದೆ ಮಾಡುವಂಥ ವಿಚಾರ ಐತ್ರಿ, ಭಾಳ ಐತಿ. ಹೈನುಗಾರಿಕೆ ಮಾಡಬೇಕು, ಬೋರ್ ಹಾಕಬೇಕು, ವಿಚಾರಗಳು ಭಾಳ ಅದಾವೆ ರೀ. ಯಾವುದು ಸದ್ಯ ನಮ್ಗೆ ಅದು ತೊಂದರೆ ಇದ್ದು ಯಾವುದೂ ಮಾಡಿಲ್ಲ, ಮಾಡುವಂಥ ವಿಚಾರಗಳು ದೊಡ್ಡ ಪ್ರಮಾಣದಲ್ಲಿ ಐತ್ರಿ. ಅದು ಎಂದಾಗ್ತದೆ ನೋಡ್ಬೇಕು, ಮಾಡುವಂಥ ವಿಚಾರ ಐತ್ರಿ. ಇನ್ನಾಕೆ ಎಜುಕೇಷನ್ PUC ತನಕ ಕಲ್ತು ಖಾಲಿ ಇದನ್ನೇ ಮಾಡ್ತೇವೆ ಅಂದಾಗ ಅದು ದೊಡ್ಡ ವಿಚಾರದಲ್ಲಿ ಐತಿ. ಸಕಾಲಕ್ಕೆ ಅದು ಮುಂದೆ ಮಾಡ್ಬೇಕನ್ನುವಂಥ ವಿಚಾರಗಳು ಅದೇ ರೀ. ಅಲ್ಲ ಬಾಬು ಸಜ್ಜನ್ ಅವರೇ, ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ? ನಮ್ಮ ಮನೆಯಲ್ಲಿ 3 ಮಂದಿ ಮಕ್ಕಳು ರೀ. ಒಬ್ಬ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರದಲ್ಲಿ ಇದಾನೆ, ಒಬ್ಬ BA ಡಿಗ್ರಿ ಮಾಡಿ ಬಿಜಾಪುರದಲ್ಲಿ ಇದ್ದಾನೆ ರೀ, ಒಬ್ಬ 8th ಕ್ಲಾಸ್ನಾಗ ಇಲ್ಲೇ ಕಲಿತಾನೆ. ನಮ್ಮ ಹೆಣ್ಮಕ್ಕಳು ನಾವು ಒಟ್ಟು 5 ಜನ ನಾವು. ಈಗ ನೋಡಿ, ನೀವೆಲ್ಲ ಬೇಸಾಯ ಮಾಡ್ತಿದ್ರಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾಯಿದ್ರಿ, ಒಳ್ಳೆ ಇಬ್ಬರು ಒಳ್ಳೆ ಉದ್ಯೋಗದಲ್ಲಿ ಇದ್ದಾರೆ ನೋಡಿ. ಇನ್ನೊಬ್ಬ 8ನೇ ಕ್ಲಾಸ್ ಅಂತ ಹೇಳಿದ್ರಿ, ಆ 8ನೇ ಕ್ಲಾಸ್ ಕಲಿಯೋನು ಇನ್ನು ಮುಂದಕ್ಕೆ ಕೃಷಿಯಲ್ಲಿ ಪದವಿ ಪಡೆದ್ರೆ ನಿಮ್ಮ ಬೇಸಾಯಕ್ಕೆಲ್ಲ ಅನುಕೂಲ ಆಗ್ಬೋದಲ್ಲ? ವಿಚಾರ ನೀವು ಕೇಳಿದ 100% ರೀ. ಅವನ ಎಜುಕೇಷನ್ ನಾವು ಇಲ್ಲೇ ಯಾಕೆ ಮಾಡಿಸ್ಯಾವ ಅಂದ್ರೆ, ಅವ ನಾವು ಕೃಷಿ ಇಲ್ಲೇ ಇದಕ್ಕೆ ತೊಡಗಿಸ್ಕೊಂಡು ಇಲ್ಲೇ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಅವನ ಕಲಿಸಿಂದ ಎಜುಕೇಷನ್ ಕಲಿಸಿ ಅವನು ಇಲ್ಲೇ ಕೃಷಿನೇ ನಾವು ಮುಖ್ಯ ಉದ್ಯೋಗ ಅದನ್ನೇ ಮಾಡುವ ಅವ ನಾವು ಕೂಡೆ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ನಾವು ಅದೇವ್ರಿ. ಯಾಕಂದರೆ ನಿಮ್ಮ ನಂತರ ಬೇಕಾಗುತ್ತೆ ಅಂದರೆ, ನಿಮಗೆ ವಯಸ್ಸಾದಾಗೆ ನಿಮ್ಮ ಮಕ್ಕಳು ಇದನ್ನು ಮುಂದುವರಿಸಿದರೆ ಉತ್ತಮ, ಇಲ್ಲದ್ರೆ ಭಾಳ ಕಷ್ಟ ಆಗುತ್ತೆ, ಬೇರೆಯವರಿಗೆ ಕೊಡಬೇಕಾಗತ್ತೆ. ಇನ್ನು ನೀವು ರೇಡಿಯೋ ಎಲ್ಲ ಕೇಳ್ತೀರಾ, ನಮ್ಮಲ್ಲಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರಸಾರ ಆಗುತ್ತೆ, ಅದರಲ್ಲಿ ಸಾಕಷ್ಟು ಮಾಹಿತಿ ನಾವು ರೈತ ಬಾಂಧವರಿಗೆಲ್ಲ ಕೊಡ್ತಾ ಇರ್ತೀವಿ, ದಿನಾ ಪ್ರಸಾರ ಆಗುತ್ತೆ, ಬೆಳಗ್ಗೆ ರೈತರಿಗೆ ಸಲಹೆ ಕೂಡ ಪ್ರಸಾರ ಆಗ್ತದೆ, ಇದನ್ನೆಲ್ಲ ನೀವು ಕೇಳ್ತೀರಾ? ಇಲ್ಲ, ರೇಡಿಯೋ ಏನು ನಾವು ಹೆಚ್ಚು ಕೇಳಿಲ್ಲರಿ, ಇನ್ನು ಮ್ಯಾಗ ಕೇಳಬೇಕು. ಈ ನಾವು ಸಣ್ಣ ಹುಡುಗನ ಏನು ಹೇಳಿದರೆ ಅವನ್ನ ನಾವು ಕೃಷಿ ಒಳಗೆ ಅವನ್ನ ಒಬ್ಬನ್ನ ನಾವು ಮುಂದುವರ್ಸ್ಕೊಂಡು ಹೋದರೆ ಅದು ಒಂದು ಒಳ್ಳೆಯದ್ರಿ, ಯಾಕಂದರೆ ಇರುವಂಥ ಭೂಮಿ ನಾವು ಹಾಳಾಗಿ ಹೋಗ್ತೈತಿ. ಯಾಕಂದ್ರೆ ಒಬ್ಬರು ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಮಾತ್ರ ಒಳ್ಳೆಯದಂತ ಹೇಳಿ ಅವನ್ನ ನಾವು ಮುಂದುವರ್ಸ್ಕೊಂಡೇ ಹೋಗುವಂಥ ವಿಚಾರದಲ್ಲಿ ಇದೆ. ನಿಮ್ಮ ಈ ಹಳ್ಳಿ ಮಸಬಿನಾಳ ಗ್ರಾಮ ಇದು ಹೇಗಿದೆ, ಎಲ್ಲ ವ್ಯವಸ್ಥೆ ಇದೆಯಾ ಇಲ್ಲಿ? ವ್ಯವಸ್ಥೆ ಐತ್ರಿ, ಒಕ್ಕಲ್ತನಕ್ಕೆ ಏನು ತೊಂದರೆ ಇಲ್ಲ. ಸಾಕಷ್ಟು ಒಂದು 40-50 ಟ್ಯಾಕ್ಟರ್ ಅದಾವು, ನಮಗೆ ಸ್ವಲ್ಪ ಆಳು ಸಿಗ್ತಾವೆ, ಏನು ಅಂಥ ತೊಂದರೆ ಏನಿಲ್ಲ. ಇದ್ರೊಳಗೆ ಇಲ್ಲ ಒಕ್ಕಲ್ತನ ಮಾಡೋಕ್ಕೆ ಯಾವುದೇ ತ್ರಾಸುಗಳ ಇಲ್ಲ. ಇದ್ರೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಳ್ಳೆ ಇದು ಐತ್ರಿ, ಇಲ್ಲಿ ಏನು ಮಾಡ್ಲಕ್ಕೆ ಆಳ ಸಿಗ್ತಾವೆ, ಸ್ವಲ್ಪ ಅನುಕೂಲ ಐತ್ರಿ. ಅಂದರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿಕ್ಷಣದ ವ್ಯವಸ್ಥೆ ಇಂಥವೆಲ್ಲ, ಮತ್ತು ರಸ್ತೆಯ ಸಂಪರ್ಕ ಇಂಥವೆಲ್ಲ ಇದೆಯಲ್ಲ ಇಲ್ಲಿ? ಎಲ್ಲ ಆರೋಗ್ಯ ಕೇಂದ್ರ ಐತ್ರಿ, ಈಗ ಇದು ಐತಿ, ಈಗ ಶಾಲೆಗಳದಾವೆ, ಕಾಲೇಜ್ ಐತಿ, PUC ತನಕ ಅಪ್ ಟು ಕಾಲೇಜ್ ಐತಿ. ಶಿಕ್ಷಣ ಬಗ್ಗೆನೂ ಒಳ್ಳೆ ಇದು ಐತೆ ರೀ, ಇಲ್ಲೇನು ಯಾವುದೇ ಇದು ಇಲ್ಲ, ಶಿಕ್ಷಣ ಒಳ್ಳೆ ಸ್ಕೂಲ್ ಅದಾವು. ಇನ್ನೇನಾದರೂ ಕಮ್ಮಿ ಅನ್ಸದ ನಿಮಗೆ, ಏನಾದರೂ ಆಗಬೇಕಾಗಿದ್ದು ಇಲ್ಲಿ ನಿಮ್ಮ ಈ ಹಳ್ಳಿಗೆ ಏನಾದರೂ ಬರಬೇಕು ಆಗಬೇಕು, ಇದ್ರ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆ ಇದೆಯಾ ಹೇಳಿ. ಇಲ್ಲೇನ್ರಿ, ಇಲ್ಲಿ ಆಗಬೇಕಾಗಿದ್ದು ಹಾಸ್ಪಿಟ್ಲ್ ಆಗ್ಬೇಕು ಮುಖ್ಯವಾಗಿ. ಈ ದಂದು ಹಾಸ್ಪಿಟ್ಲ್ ಐತಿ ಅದು ಸರಿ ರೀ, ಈ ಮನುಷ್ಯರ ಹಾಸ್ಪಿಟ್ಲ್ ಸಣ್ಣ ಪ್ರಮಾಣದಲ್ಲಿ ಐತೆ ಅಂದ್ರೂ ಅದು ಒಂದಿಲ್ಲ. ಒಂದು ಹಾಸ್ಪಿಟ್ಲ್ ಒಳ್ಳೆ ಒಂದು ಹಾಸ್ಪಿಟ್ಲ್ ಆಗ್ಬೇಕು ಅನ್ನುವಂಥ ವಿಚಾರ ನಂದು ಐತೆ ರೀ. ಒಳ್ಳೆ ಹಾಸ್ಪಿಟ್ಲ್ ಆದ್ರೆ ಇಲ್ಲಿ ಜನರಿಗೆ ಅನುಕೂಲತೆ ಹೆಚ್ಚಾಗುತ್ತೆ. ಈಗ ನಿಮ್ಮ ಹೆಂಡತಿಯ ಸಹಕಾರ ಹೇಗಿದೆ ಈ ಒಂದು ನಿಮ್ಮ ವ್ಯವಸಾಯದಲ್ಲಿ, ಮನೆಯ ವಾರ್ತೆಯಲ್ಲಿ ನಿಮ್ಮ ಹೆಂಡತಿಯ ಸಹಕಾರ ಏನಿದೆ? ನಮ್ಮ ಹೆಣ್ಮಕ್ಳ ಸಹಕಾರ ದೊಡ್ಡ ಸಹಕಾರ, ಯಾಕಂದ್ರೆ ಅವರು 60% ಅವರು ಕೆಲಸ ಮಾಡಿದ್ರೆ ನಾವು 40% ನಾವು ಮಾಡ್ತೇವೆ. ಅವ್ರ ಸಹಕಾರ ಒಳ್ಳೆಯ ಸಹಕಾರ ಐತ್ರಿ, ಅವರು ಕೆಲಸ ಮಾಡ್ತಾರೆ, ಒಳ್ಳೆಯ ಸಹಕಾರ ಐತೆ ನಮಗೆ. ಈ ರೈತ ಬಾಂಧವರಿಗೆಲ್ಲ ನಿಮ್ಮ ಅನುಭವದ ಬಗ್ಗೆ ಏನು ಹೇಳ್ತೀರಿ? ನಮ್ಮ ರೈತ ಬಾಂಧವರು ಮುಂದೆ ಬರಬೇಕು, ನಿಮ್ಮ ಅನುಭವವನ್ನು ತಿಳ್ಕೊಂಡು ಅವರು ಇನ್ನೇ ಹೆಚ್ಚಿನ ಬೇಸಾಯ ಮಾಡಬೇಕು, ಇಳುವರಿ ಪಡೆಯಬೇಕು, ಅನುಭವಗಳನ್ನು ಹೇಳಿ, ಅವರಿಗೆ ಸಲಹೆ ಸೂಚನೆ ಕೊಡಿ ನೀವು. ಈಗ ಒಳ್ಳೆ ಇದು ಸರ, ಈಗ ಯಾವುದಾದ್ರೂ ಇದು ಐತೆ ಲೆವೆಲಿಂಗ್ ಅನ್ಕೋ, ಅಥವಾ ಟ್ಯಾಕ್ಟ್ರಲ್ಲೇ ಬಿಡಿಸೋದು ಅನ್ಕೋ, ಟ್ಯಾಕ್ಟ್ರಲ್ಲಿ ನಾವು ಇದು ಮಾಡೋದು ಅನ್ಕೋ, ಸರ್ಕಾರಕ್ಕೆ ನಾವು ರಾಬ್ ಮಾಡಿ ಒಳ್ಳೆ ಉತ್ಪನ್ನ ತೆಗೆಯುವಂಥ ಅವಕಾಶ ಐತಿ, ಮಾಡ್ಬೇಕು ಅದನ್ನ ಅನಿವಾರ್ಯ. ಈಗ ಯಾವ ಬಿಸ್ನೆಸ್ದವ್ರು ಯಾವ ಲೈನ್ದಾಗ ಹೋಗ್ತಾರೆ, ಇದ್ದಂಥ ರೈತರು ಅದ್ರ ಮ್ಯಾಗ ಹೆಚ್ಚು ಅವಲಂಬಿತವಾಗಿ ಮಾಡಿಕೊಂಡ್ರೆ ಒಳ್ಳೇದೈತ್ರಿ, ಅದನ್ನ ಮಾಡಬೇಕು. ಯಾಕಂದ್ರೆ ಅದು ಇದ್ದವ್ರು ನಾವು ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ದೇಶದ ಸಂಪತ್ತು ಹೆಚ್ಚಾಗ್ತತಿ. ನಾವು ಇದ್ದವ್ರು ಅದನ್ನ ತಾಚಾರ್ಯ ಮಾಡಿ ಅದೇ ಹತ್ರ ಹೊಲ ಅದೇ ಹತ್ರ ಇದು ಅಂತ ಹೇಳ್ಕಿಸಿ ನಾವು ಕೇರ್ಲೆಸ್ ಮಾಡಿದ್ರೆ ಅದು ನಮಗೆ ಬೆಳೆದು ಇಲ್ಲ, ನಾವು ಉತ್ಪನ್ನ ಕಳ್ಕೊತೇವೆ, ಇದ್ದ ಆಸ್ತಿ ನಾವು ಮಾರ್ಕೊಳ್ಳುವಂತ ಪರಿಸ್ಥಿತಿನೂ ಬರ್ತೈತಿ, ದೇಶದ ಆರ್ಥಿಕ ವ್ಯವಸ್ಥೆನೆ ನಾವು ಬುಡುವೇಲಿ ಮಾಡ್ತೇವೆ. ರೈತರು ನಾವು ಮಾಡಬೇಕಾದಿದ್ದು ಅದನ್ನ ಸರಿಯಾಗಿ ನಾವು ಮಾಡ್ಕೊಂಡ್ರೆ ದೇಶದ ಆರ್ಥಿಕನೂ ಒಂದು ಸ್ಥಿತಿನೂ ಮುಂದೆ ಹೋಗ್ತೈತಿ. ನಾವು ಮಾಡೋ ಅದ್ರ ಮ್ಯಾಗ ದೇವ್ರ ಶ್ರದ್ಧಾ ಇಟ್ಟು ನಾವು ಸರಿಯಾದ ಟೈಮ್ಗೆ ಮಾಡಿದ್ರೆ ಅದು ಒಳ್ಳೆ ಉತ್ಪನ್ನ ಕೊಟ್ಟರೆ, ಇದ್ದ ರೈತರು ಅದರ ಬಗ್ಗೆ ಹೆಚ್ಚು ಒಲವು ಕೊಟ್ಟು ಮಾಡಿದ್ರೆ ಒಳ್ಳೆ ಉತ್ಪನ್ನ ಐತಿ, ಅದರಿಂದ ನಾವು ಒಳ್ಳೇದಾಗ್ತದೆ. ರೈತರಿಗೆ ಒಳ್ಳೆ ಸಲಹೆ ಸೂಚನೆ ನೀವು ಕೊಟ್ಟಿದ್ದೀರಿ ಬಾಬು ಸಜ್ಜನ್ ಅವರೇ, ನಮ್ಮ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ಖಂಡಿತವಾಗಿ ನಮ್ಮ ರೈತ ಬಾಂಧವರಿಗೆ ಇದರ ಪ್ರಯೋಜನ ಆಗಬಹುದಂತ ನನ್ನ ನಂಬಿಕೆ. ಧನ್ಯವಾದಗಳು ಬಾಬು ಸಜ್ಜನ್ ಅವರೇ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಸವನ ಬಾಗೇವಾಡಿ ತಾಲೂಕಿನ ಮಸುಬಿನಾಳ ಗ್ರಾಮದ ರೈತರಾದ ಬಾಬು ಸಜ್ಜನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ನವೀನ್ ಕುಮಾರ್ ಕದ್ರಿ. ಇನ್ನು ಮುಂದೆ ಕೇಳಿ ಕೃಷಿ ಹಾಡುಗಳನ್ನು. ಕಡೆಯು ಬೆಳೆದರೇನು ಕಲಬುರ್ಗಿ ತೊಗರಿಗೆ ಸಾಟಿ ಏನು, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ, ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ, ನಮ್ಮನೆ ತೊಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು, ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು, ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು, ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು, ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ಸಾರಜನಕ ಹಿಡಿಯುತ್ತಾದ, ಮಣ್ಣಿಗೆ ಸಿರಿಯ ತುಂಬುತ್ತಾದ, ಸಾರಜನಕ ಹಿಡಿಯುತ್ತಾದ, ಮಣ್ಣಿಗೆ ಸಿರಿಯ ತುಂಬುತ್ತಾದ, ಕುಷ್ಕಿ ಕೃಷಿಗೆ ಹೊಂದುತ್ತಾದ, ನಮಗೆ ಖುಷಿಯ ನೀಡುತ್ತಾದ, ಕುಷ್ಕಿ ಕೃಷಿಗೆ ಹೊಂದುತ್ತಾದ, ನಮಗೆ ಖುಷಿಯ ನೀಡುತ್ತಾದ, ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ, ಇಲ್ಲೇ ಭಾರಿ ಬೆಳೆದದರಿ. ಬೇಕು ಅಣ್ಣ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ, ತಿಪ್ಪಿ ಗೊಬ್ಬರ ಬೇಕು ಅಣ್ಣ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ. ಇದುವರೆಗೆ ಕೃಷಿ ಹಾಡುಗಳನ್ನು ಕೇಳಿದಿರಿ ವಿಜಯಪುರ ಆಕಾಶವಾಣಿಯಿಂದ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.